ರಾಕೆಟ್ನಲ್ಲಿ ಕುಳಿತು ನಾವು ತೆಗೆಸಿಕೊಂಡು ಒಂದು ಟಿಕೆಟ್ಟು ರಾಕೆಟ್ನಲ್ಲಿ ಕುಳಿತು ನಾವು ತೆಗೆಸಿಕೊಂಡು ಒಂದು ಟಿಕೆಟ್ಟು ಏರೋಣ ನಾವು ಕಕ್ಷೆಗೆ ಹೇಳೋಣ ಬಾಯ್ ಬಾಯ್ ಭೂಮಿಗೆ ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸುಟ್ಟು ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸುಟ್ಟು ಸ್ಪೇಸ್ ಹೋಟೆಲ್ನಲ್ಲಿ ಕುಳಿತು ನಿದ್ದೆ ನೀರಡಿಗೆ ಬಿಟ್ಟು ಸ್ಪೇಸ್ ಹೋಟೆಲ್ನಲ್ಲಿ ಕುಳಿತು ನಿದ್ದೆ ನೀರಡಿಗೆ ಬಿಟ್ಟು ನೋಡುತ್ತ ನಾವು ಭೂಮಿಯ ಸವಿಯೋಣ ಅದರ ಅಂದವ ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸುಟ್ಟು ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸುಟ್ಟು ರಾಕೆಟ್ನಲ್ಲಿ ಕುಳಿತು ನಾವು ಭೂಮಿಗೊಂದು ಹಾಕಿ ಸುತ್ತು ರಾಕೆಟ್ನಲ್ಲಿ ಕುಳಿತು ನಾವು ಭೂಮಿಗೊಂದು ಹಾಕಿ ಸುತ್ತು ಮರಳೋಣ ನಾವು ಮನೆಗೆ ಹೇಳೋಣ ಥ್ಯಾಂಕ್ ಭೂಮಿಗೆ ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸುಟ್ಟು ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸುಟ್ಟು ಹಾರೋಣ ನಾವು ಸ್ಪೇಸಿಗೆ ಮರೆಯೋಣ ಹೀಗೆ ಬೇಸಿಗೆ ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸುಟ್ಟು ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸುಟ್ಟು ರಾಕೆಟ್ನಲ್ಲಿ ಕುಳಿತು ನಾವು ಹಾಕಿಕೊಂಡು ಸ್ಪೇಸ್ ಸುಟ್ಟು ರಾಕೆಟ್ನಲ್ಲಿ ಕುಳಿತು ನಾವು ಸುಮರುಬಾ ನಿನ್ನ ಮಹಿಮೆಗೆ ಅನ್ನಲೆ ಅಪ್ಪಪ್ಪ ಅಪ್ಪಪ್ಪ ಎಲ್ಲೆಲ್ಲೋ ಬೆಳೆಯುವೆ ಕುಬಾ ಇರಲಿ ಬಂಜರು ನೆನೆದಿಬ್ಬ ಇರಲಿ ಬಂಜರು ನೆನೆದಿಬ್ಬ ಇರಲಿ ಬಂಜರು ನೆನೆದಿಬ್ಬ ಸುಬಾ ಸಿಮರುಬಾ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಸಿಮರುಬಾ ಸಿಮರುಬಾ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ರೈತನ ಬಾಳು ರಬ್ಬ ಸವಿಯುವನ ಕಾಸಿಕಬ್ಬ ಸವಿಯುವನ ಕಾಸಿಕಬ್ಬ ಸವಿಯುವನ ಕಾಸಿಕಬ್ಬ ಸಿಮರುಬ ಸಿಮರುಬ ನಿನ್ನ ಮಹಿಮೆಗೆ ಅನ್ನಲೇ ಅಬ್ಬಬ್ಬ ಅಬ್ಬಬ್ಬ ಸಿಮರುಬ ಸಿಮರುಬ